ಅಂದ್ರೆ ಈಗೇನು ನೀವು ಹೈಟೆಕ್ ನರ್ಸರಿ ಪಾಲಿಹೌಸ್ ಮಾಡಿರಿ, ಎಷ್ಟು ಕ್ಷೇತ್ರದೊಳಗೆ ಮಾಡಿರಿ, ಎಷ್ಟು ಇನ್ವೆಸ್ಟ್ಮೆಂಟ್ ಇದಕ್ಕೆ ಆಯ್ತು, ಅದ್ರ ಜೊತೆಗೆ ನಿಮಗೆ ಸಬ್ಸಿಡಿ ಯಾವ ರೀತಿ ಸಿಕ್ತು, ಮತ್ತೆ ಈಗೇನು ನೀವು ಎಸ್ಟಿಮೇಷನ್ ಮಾಡಿರಿ, ಈಗ 50 ಲಕ್ಷ ಒಂದೇ ವರ್ಷ, 2ನೇ ವರ್ಷ 1 ಲಕ್ಷ, ಈಗ 2 ಕೋಟಿ ತನಕನೂ ನೀವು ಆದಾಯ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಎಷ್ಟರ ಮಟ್ಟಿಗೆ ಹೆಚ್ಚಾಗಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯಾವ ರೀತಿ ನೀವು ಇದನ್ನ ಸ್ಥಾಪನೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ನಾವು ನೋಡ್ರಿ ಸರ್, ಈಗ ಆಕ್ಚುಲಿ ನಾವು ಮಾಡಿರೋ ಪ್ರಕಾರ ಈ ನಮ್ಮ ಬೆಲ್ಟ್ಗೆ ಬಿಜಾಪುರ ಬೆಲ್ಟ್ ಎಲ್ಲ ನೀರಾವರಿ ಆಯ್ತು ಸರ್, ಯಾಕಂದ್ರೆ ಕಿನಾಲ್ ಗಿನಾಲ್ ಬಂದು ಏತ್ ನೀರಾವರಿ ಎಲ್ಲ ಬಂದು ನೀರಾವರಿ ಆಯ್ತು ಸರ್. ಇವರಿಗೆಲ್ಲ ಸಸಿಗಳು ಬೇಕಾದಾಗ ನಾವೇನ್ ಮಾಡಿದ್ವಿ, ಖುದ್ದು ಎಲ್ಲ ಪ್ಲಾಂಟೇಶನ್ ರೆಡಿ ಮಾಡಿಕೊಂಡು, ಯಾಕಂದ್ರೆ ಅವಶ್ಯಕತೆ ಸಸಿ ಇದ್ದಾಗ ನಾವು ಬೇರೆ ಕಡೆ ಹೋಗಿ ತರೋಕ್ಕಿಂತ ರೈತರು ಸಾಕಷ್ಟು ಜನ ಬರ್ತಾರೆ ಸರ್ ನಮ್ಮಲ್ಲಿ. ಸಾಕಷ್ಟು ಜನ ರೈತರು ಬಂದು ಏನ್ ಹೇಳ್ತಾರೆ ಸರ್, ನೀವು ಇಲ್ಲಿ ನರ್ಸರಿ ಮಾಡಿ ಬಹಳ ಅನುಕೂಲ ಮಾಡಿಕೊಟ್ಟಿರಿ ಸರ್, ನಮಗೆ 1000 ಕಿಲೋಮೀಟರ್ ಇಂದ ದೂರ ಹೋಗಿ ನಾವು ತರ್ತಿದ್ವಿ, ಆದ್ರೆ ಈಗ ನಮಗೆ ಅನುಕೂಲ ಮಾಡಿಕೊಟ್ಟಿರಿ ಅಂತ ಹೇಳ್ತಾರೆ. ನಾವು ಸ್ಟಾರ್ಟಿಂಗ್ ಮಾಡಾಗ ಬಹಳ ತೊಂದರೆಗಳಿದ್ದು ಸರ್, ಯಾಕಂದ್ರೆ ಮದರ್ ಪ್ಲಾಂಟ್ ಸಯಾನ್ ಸಿಗ್ತಿದ್ದಿಲ್ಲ, ನಾವು ಬೇರೆ ಕಡೆಯಿಂದ ತರ್ತಿದ್ವಿ, ಅದೆಲ್ಲ ತೊಂದರೆಗಳಿದ್ದು, ಮತ್ತೆ ರೈತರಿಗೆ ಕೊಟ್ಟು ರೈತರಿಗೆ ಗೈಡ್ಲೈನ್ಸ್ ಬೇಕಾಗ್ತದೆ ಅದೇ ರೀತಿ, ಯಾಕಂದ್ರೆ ಒಮ್ಮೆ ಕೊಟ್ಟರೆ ಮುಗಿಯಂಗಿಲ್ಲ, ಯಾಕಂದ್ರೆ ಅದನ್ನ ನಾವು ಕೊಟ್ಟ ನಂತರ ಅದೇ ರೀತಿ ಅವ್ರಿಗೆ ಗೈಡ್ಲೈನ್ಸ್ ಸ್ಟಾರ್ಟಿಂಗ್ ಪ್ಲಾಂಟೇಶನ್ ಹಿಡ್ಕೊಂಡು ಫ್ರೂಟ್ ಮಾರೋವರೆಗೂ ಅವ್ರಿಗೂ ಕೂಡ ಗೈಡ್ಲೈನ್ಸ್ ಅನ್ನ ಕೊಡ್ತಾ ಇದೀವಿ ಸರ್. ಅಂದ್ರೆ ಪ್ಲಾಂಟೇಶನ್ ಯಾವ ರೀತಿ ಮಾಡಬೇಕು, ಯಾವ ರೋಗ ಬರ್ತಾವ ಯಾವ್ದಿಲ್ಲ, ಮತ್ತೆ ಫ್ರೂಟ್ ಮಾರ್ಕೆಟ್ ಕಳಿಸೋವರಿಗೆ ಅವ್ರು ಕೂಡ ಟಚ್ ಅಲ್ಲಿ ಇರ್ತೀವಿ ಸರ್ ನಾವು. ಆ ರೀತಿ ಟಚ್ ಅಲ್ಲಿ ಇದ್ದು ಅವ್ರಿಗೆ ರೈತರಿಗೆ ನಮ್ಮಲ್ಲಿ ಯಾವ ರೀತಿ ಸಸಿ ಓದಿದಾರೆ ಅವ್ರಿಗೆ ಲಾಭ ಆಗೋವರಿಗೆ ನಾವು ಬಿಡಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಲಾಭ ಆಗ್ಬೇಕು. ಲಾಸ್ ಆದ್ರಂದ್ರೆ ನಮಗೂ ಲಾಸು, ಮತ್ತೆ ಅವ್ರಿಗೆ ಡಬಲ್ ಲಾಸ್ ಆಗ್ತದೆ, ಯಾಕಂದ್ರೆ 3-4 ವರ್ಷ ಬೆಳೆಸಿ ಅವ್ರು ಲಾಸ್ ಆಗ್ಬೇಕಂದ್ರೆ ಅದು ಅಷ್ಟೇ ಈಸಿ ಇರಂಗಿಲ್ಲ ಸರ್. ಯಾಕಂದ್ರೆ ಸದ್ಯ ನಾವು ನ್ಯಾಷನಲ್ ಹಾರ್ಟಿಕಲ್ ಸ್ಟಾರ್ಟಿಂಗ್ ಅಲ್ಲಿ ಪ್ರಥಮ ಬಾರಿಗೆ ಸ್ವಲ್ಪ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ, ಅದಾದ ನಂತರ ನರ್ಸರಿ ದೊಡ್ಡದು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ವಿ, ನ್ಯಾಷನಲ್ ಹಾರ್ಟಿಕಲ್ಚರ್ ಇಂದ ಸಬ್ಸಿಡಿ ಇದೆ, 40% ಜನರಲ್ ಅವರಿಗೆ 40% ಸಬ್ಸಿಡಿ ಇದೆ, ಅಂದ್ರೆ 40 ಲಕ್ಷ ಸಬ್ಸಿಡಿ ಇದೆ 1 ಕೋಟಿ ರೂಪಾಯಿಗೆ. ಅದರಲ್ಲಿ ಎಲ್ಲಾ ಪ್ರಾಜೆಕ್ಟ್ ಬರ್ತದೆ, ಎಲ್ಲ ನಾವು ಮಾಡ್ಕೋಬೇಕಾಗ್ತದೆ. ನಮಗೆ ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಇಂದ ನಮಗೆ ಲೋನ್ ಸಹಾಯವನ್ನ ಕೊಟ್ಟರು, ನಮಗೆ ಅದು ಕೂಡ ಅನುಕೂಲ ಆಯಿತು. ಬೆಳುಬಿ ಬ್ರಾಂಚ್ ದೇವರು ಅಲ್ಲಿ ಲೋನ್ ಅನ್ನು ಕೊಟ್ಟರಿಂದ ಸಾಕಷ್ಟು ಅನುಕೂಲ ಕೂಡ ಆಗ್ತದೆ. ಈ ವರ್ಷ ನಾವು ಸಬ್ಸಿಡಿಯನ್ನ ತಗೊಂಡು ಈ ವರ್ಷ ಅದು ಪಾಲಿಹೌಸ್ ಕೂಡ ಸ್ಟಾರ್ಟ್ ಮಾಡ್ತಿದೀವಿ ಸರ್. ಈಗ ನೀವೇನು ಈ ತಳಿಗಳ ಒಂದು ಸಯನ್ಗಳೇನಿರ್ತಾವ ಅದನ್ನ ಕಸಿ ಕಟ್ಟಿ ಒಳ್ಳೆ ಗುಣಮಟ್ಟದ ಸಸಿಗಳನ್ನ ರೈತರಿಗೆ ನೀಡುವಂತಹ ಒಂದು ಕಾಯಕದೊಳಗೆ ತೊಡಗಿದ್ದೀರಿ. ಈ ಮದರ್ ಪ್ಲಾಂಟ್ಸ್ ಏನಿರ್ತಾವಲ್ಲ, ಇವುಗಳನ್ನ ತಾವು ಎಲ್ಲಿಂದ ತಗೊಂಡ್ ಬಂದ್ರಿ? ವಿಶೇಷವಾಗಿ ಈಗ ಹೇಳಬೇಕು ಅಂತಂದ್ರೆ ನಮ್ಮ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ, ಅಂತ ಒಂದು ಸಂಸ್ಥೆಗಳಿಂದ ನೀವು ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಒಳ್ಳೆ ವೆರೈಟಿ ನಿಮಗೆ ಸಿಗ್ತಾವ, ಅಂದ್ರೆ ನಿಜವಾದಂತಹ ಒಂದು ವೆರೈಟಿ ನಿಮಗೆ ಸಿಗ್ತಾವ, ತಳಿಗಳು ಸಿಗ್ತಾವ. ಆಮೇಲೆ ಬೆಂಗಳೂರಿನೊಳಗ ಹೆಸರುಘಟ್ಟದೊಳಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅನ್ನುವಂಥದ್ದಿದೆ, ಇಂತಹ ಸಂಸ್ಥೆಗಳಿಗೆ ಏನಾದರೂ ತಾವು ಸಂಪರ್ಕ ಮಾಡಿ ಒಳ್ಳೆ ಗುಣಮಟ್ಟದ ಒಳ್ಳೆ ನಿಜವಾದಂತಹ ಒಂದು ತಳಿಗಳನ್ನ ಸಂಗ್ರಹ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಿರಿ? ಹೌದು ಸರ್, ನಿಜ. ಯಾಕಂದ್ರೆ ನಾವು ಮದರ್ ಪ್ಲಾಂಟ್ ಮಾಡ್ತೀವಿ ಅಂದ್ರೆ ಅಷ್ಟೇ ಗುಣಮಟ್ಟದ ಸಸಿಗಳನ್ನ ನಾವು ಪ್ಲಾಂಟೇಷನ್ ಮಾಡಬೇಕಾಗ್ತದೆ. ನೀವು ಹೇಳಿದ ಮಾರ್ಚ್ ಸತ್ಯ, ಯಾಕಂದ್ರೆ ನಾವು ಎಲ್ಲೋ ಬೇರೆ ನರ್ಸರಿಲಿ ತಂದು ನಾವು ಮದರ್ ಪ್ಲಾಂಟ್ ಮಾಡಿದ್ವಿ ಅಂದ್ರೆ ಅದೇನಾಗ್ತದೆ, ನಾವು ಕಸಿ ಕಟ್ಟಿ ಮಾರ್ಬೇಕಂದ್ರೆ, ಅಂದ್ರೆ ಗ್ರಾಫ್ಟ್ ಮಾಡಿ ಮಾರ್ಬೇಕಂದ್ರೆ ಅಲ್ಲಿ ನಾವು ಮೋಸ ಹೋಗ್ತೀವಿ. ಹಂಗಾಗಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನಾವು ಗುಣಮಟ್ಟದ ಸಸಿಗಳನ್ನ ತರಬೇಕಾಗ್ತದೆ. ನಾವು ಕೂಡ ಅದೇ ರೀತಿಯಾಗಿ ಬಾಗಲಕೋಟೆ ಇಲ್ಲಿರುವ ತೋಟಗಾರಿಕಾ ಯೂನಿವರ್ಸಿಟಿಯಲ್ಲೂ ಕೂಡ ಕೆಲವೊಂದಿಷ್ಟು ಪೇರು ಅಂತ ವೆರೈಟಿಗಳನ್ನ, ಹಣ್ಣಿನ ವೆರೈಟಿಗಳನ್ನ ಅಲ್ಲಿ ಕೂಡ ತಗೊಂಡಿದ್ವಿ. ಮತ್ತೆ ಶಿವಮೊಗ್ಗ ಅಲ್ಲಿ ಯೂನಿವರ್ಸಿಟಿ ಇದೆ, ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಅಲ್ಲಿ ಕೂಡ ನಾವು ಸಸಿಗಳನ್ನ ತಗೊಂಡ್ಬಂದಿದ್ದೀವಿ. ಎಲ್ಲಿ ಮೇಜರ್ ಆಗಿ ರಿಜಿಸ್ಟರ್ಡ್ ನರ್ಸರಿಗಳಿದೆ, ಅಂದ್ರೆ ಒಂದು ಪೇಟೆಂಟ್ ನರ್ಸರಿಗಳಿದೆ, ಆ ನರ್ಸರಿಗಳಲ್ಲಿ ಸಸಿಗಳನ್ನ ತೆಗೆದುಕೊಂಡು ಬಂದು ಪ್ಲಾಂಟೇಶನ್ ಮಾಡಿ ಈಗ ಸಯಾನ್ಗಳನ್ನ ತಗೊಂಡು ಗ್ರಾಪ್ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಗುಣಮಟ್ಟದ ಸಸಿಗೆ ಬಹಳ ವ್ಯಾಲ್ಯೂ ಐತೆ ಸರ್. ಮತ್ತೆ ಇನ್ನೊಂದು, ನಮ್ಮ ರೈತರಿಗೆ ಹಾರ್ಟಿಕಲ್ಚರ್ ಕ್ರಾಪ್ಗಳಿಂದ ಬಹಳಷ್ಟು ಲಾಭಗಳದಾವ, ಆದ್ರೆ ಇದನ್ನ ಯಾರು ತಗೊಳ್ತಾ ಇಲ್ಲ. ಜೋಳ ಇದನ್ನೆಲ್ಲ ಹೋಗ್ತಿದ್ದೀವಿ ರೈಟ್. ಈ ಸದ್ಯ ನಮಗೆ ನೀರು ಬಂದಿದೆ ಸರ್, ನೀರು ಬಂದ ಕಾರಣ ಏನಂತದೆ, ಈ ಬಿಜಾಪುರ ಬಾಗಲಕೋಟೆ ಬೆಲ್ಟ್ ಅಥವಾ ಕುಲ್ಬುರ್ಗ ಬೆಲ್ಟ್ ಆಗಲಿ, ನೀರು ಬಂದ ಕಾರಣ ಈ ಹಾರ್ಟಿಕಲ್ಚರ್ ಕ್ರಾಪ್ಗೆ ಬಹಳ ಸೂಟೇಬಲ್ ಅದ. ಮತ್ತೆ ಇವು ಸೀತಾಫಲ ಇವೆಲ್ಲ ಯಾವ ರೀತಿ ಇದೆ ಅಂದ್ರೆ ಸರ್, ಬೆಳೆ ನೀವು ಬೇಸಿಗೆಯಲ್ಲಿ ನೀರೇನೆ ಬೇಡ, ಬೈ ಚಾನ್ಸ್ ನೀರು ಇರಲಿಲ್ಲ ಅಂದ್ರೂ ಸಹಿತ, ಯಾಕಂದ್ರೆ ಸಾಕಷ್ಟು ಜನ ಈಗ ಎರೆ ನೆಲ ಇರ್ತಾವ, ಅಲ್ಲೆಲ್ಲ ನೀರೇ ಇರಂಗಿಲ್ಲ, ಮಳೆಗಾಲ ನೀರು ಇರ್ತದೆ, ಬ್ಯಾಸಿಗೆ ನೀರು ಬಂದಾಗಿಬಿಡ್ತದೆ. ಅಂತವ್ರಿಗೆ ಹೆಂಗದ ಅಂದ್ರೆ ಸೀತಾಫಲ ಸರ್ ಬಹಳ ಬೆಸ್ಟ್, ಯಾಕಂದ್ರೆ ಜನವರಿಯಿಂದ ಜೂನ್ ತನಕ ನೀರು ಅವಶ್ಯಕತೆ ಇಲ್ಲ ಸರ್. ಅದಕ್ಕೆ ಅಂದ್ರೆ ಪ್ಲಾಂಟ್ ಅನ್ನು ಸ್ಟ್ರೆಸ್ ಮಾಡ್ಬೇಕಾಗ್ತದ್ರೆ ಒತ್ತಡಕ್ಕೆ ಒಳಗಾಗಿಸಿ, ಅಂದ್ರೆ ಅದಾದ್ಮೇಲೆ ಹಣ್ಣೆಲೆಯಾಗಿ ಉದುರ್ತದೆ, ಅದಾದ್ಮೇಲೆ ಫ್ರೂಟ್ ಬರ್ತದೆ, ಫ್ರೂಟ್ ಹಿಡಿತದೆ. ಹಂಗಾಗಿ ಈ ನೀರು ಕಡಿಮೆ ಹಿಡಿಯುವಂತ ಬೆಳೆಗಳನ್ನ ಕೂಡ, ಅಂದ್ರೆ ಒಂದೊಂದು ಬೆಳೆಗಳ ಮೇಂಟೆನೆನ್ಸ್ ಜಾಸ್ತಿ ಇದ್ದ ಬೆಳೆಗಳು, ದ್ರಾಕ್ಷಿ ದಾಳಿಂಬೆ ಇವೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಸರ್. ಇವು ನೇರಳೆ ಆಗಲಿ ನಾವು ಸೀತಾಫಲ ಆಗಲಿ ಇವೆಲ್ಲ ಹೆಂಗದ ಸರ್, ಕ್ರಾಪು ಬಹಳಷ್ಟು ಅನುಕೂಲ ಅದ, ನೀರನ್ನು ಕಡಿಮೆ ಆದ, ಮೇಂಟೆನೆನ್ಸ್ ಕಡಿಮೆ ಆದ, ಲಾಭನೂ ದ್ವಿಗುಣ ಆಯ್ತು ಸರ್ ರೈತರಿಗೆ. ಇವನ್ನೆಲ್ಲ ಬೆಳೆಗಳನ್ನ ನಾವು ರೈತರಿಗೆ ಹೇಳ್ತಿದ್ದೀವಿ, ಈ ರೀತಿ ಮಾಡ್ರಿ, ಈ ರೀತಿ ಮಾಡ್ರಿ ಅಂದ್ರೆ ಸಾಕಷ್ಟು ಜನ ನಮ್ಮಲ್ಲಿಂದ ಹೋದ ರೈತರು ಲಾಭ ತಗೊಂಡು ಹೊಳೆ ನಮಗೆ ಫೋನ್ ಹಚ್ಚೇಳ್ತಾರೆ ಸರ್. ನಿಜ ಸರ್, ನೀವು ಹೇಳಿದ್ದು ನಾವೆಲ್ಲ ಈ ತೊಗರಿ ಅದು ಇದು ಬೆಳ್ಕೊಂಡು ಹೋಗ್ತಿದ್ವಿ, ಅಂದ್ರೆ ನೀವು ಹೇಳಿದ ತಕ್ಷಣ ಸೀತಾಫಲ ಮಾಡಿದ್ವಿ, ಸದ್ಯ ಲಾಭ ಬರ್ತಾ ಇದೆ, 3-4 ಲಕ್ಷ ಎಕರೆಗೆ ಲಾಭ ಬರ್ತಾ ಇದೆ ಅಂತೇಳಿ ಸಾಕಷ್ಟು ಜನ ರೈತರು ನಮ್ಮಲ್ಲಿ ಬಂದು ವಾಪಸ್ಸು ಒಳ್ಳೆ ಒಪಿನಿಯನ್ ಹೇಳೋಗಿದ್ದಾರೆ ಸರ್. ಈಗ ತಾವು ಹೇಳಿದ್ರಿ 30

15 ಲಕ್ಷದವರೆಗೆ ಸಸಿ ವಿತರಣೆ ಮಾಡ್ಬೇಕು ಅನ್ನೋ ಉದ್ದೇಶನೂ ಕೂಡ ಆಯ್ತು ಸರ್. ನೋಡ್ಬೇಕು ಸರ್ ಯಾವ ರೀತಿ ಅಂದ್ರೆ, ಯಾಕಂದ್ರೆ ಈಗ 2-3 ವರ್ಷ ಕೊರೋನಾದಿಂದ ರೈತರ ಸಂಕಷ್ಟಕ್ಕೆ ಭಾಳ ಈಡಾಗಿರೋ ಸರ್. ಹಂಗಾಗಿ ಸಂಕಷ್ಟಕ್ಕೆ ಈಡಾದ ನಂತರ ರೈತರಿಗೆ ಎಲ್ಲಾ ಬೆಳೆಗಳಲ್ಲಿ ಲಾಸ್ ಆಗೈತೆ ಸರ್. ಎಲ್ಲಾ ರೈತರು ಬರ್ತಾರೆ, ನಮ್ಗೆ ಈ ಬೆಳೆಗಳು ಲಾಸ್ ಆಗಿದ್ರಿ, ಏನ್ ಮಾಡ್ರಿ, ಯಾವ್ದ ಬೆಳೆ ಬೆಳೆಯೋನು, ಏನ್ ಮಾಡೋಣ ಅಂತೇಳಿ. ನಾ ಡೈರೆಕ್ಟ್ ಆಗಿ ಮದರ್ ಪ್ಲಾಂಟಿಗೆ ಕರ್ಕೊಂಡು ಹೋಗ್ತೀನಿ ಸರ್. ಯಾಕಂದ್ರೆ ನಮ್ಮ ಮದರ್ ಪ್ಲಾಂಟ್ ಅಲ್ಲಿ ಎಲ್ಲಾ 1-1 ಎಕರೆ ಪ್ಲಾಂಟೇಶನ್ ಮಾಡಿದೀವಿ. ಆ 1-1 ಎಕರೆ ಪ್ಲಾಂಟೇಶನ್ ಅಲ್ಲಿ ನೋಡ್ರಿ, ಈ ಬೆಳೆದ ಹಿಂಗದ, ಇಷ್ಟು ಔಷಧಿ ತಗೋತದ, ಇಷ್ಟು ಮೇಂಟೆನೆನ್ಸ್ ಅದ, ಈ ಬೆಳೆ ಈ ಮಣ್ಣಲ್ಲಿ ನಡೀತದ ಅಂತೇಳಿ ಪ್ರತಿಯೊಂದು ಬೆಳೆಯದ ಮಾಹಿತಿಯನ್ನ ಕೊಡ್ತೀವಿ ಸರ್. ಅಲ್ಲಿ ಹೋಗಿ ಬಂದ ನಂತರ ಅವ್ರು ಡೈವರ್ಟ್ ಆಗಿ ಯಾವ ಬೆಳೆ ಮಾಡಬೇಕು ಅನ್ನೋದನ್ನ ಅಲ್ಲೇ ನಿರ್ಧಾರ ಮಾಡಿ ಬಂದ್ಬಿಡ್ತಾರೆ ಸರ್. ಅವ್ರಿಗೆ ರೈತರಿಗೆ ತೋರಿಸ್ಬೇಕು ಸರ್ ಯಾವ ರೀತಿ ಮಾಡಬೇಕು, ಏನ್ ಮಾಡ್ಬೇಕು ಅಂತೇಳಿ. ನಾವು ಮದರ್ ಪ್ಲಾಂಟ್ ಅಲ್ಲಿ ಏನ್ ಮಾಡಿದೀವಿ, ಯಾಕಂದ್ರೆ ಸಾಕಷ್ಟು ನರ್ಸರಿಗಳಿದಾವ ತಂದು ಕೊಡ್ತಾರ, ರೈತರಿಗೆ ಯಾವ ರೀತಿ ಮಾಡಿದ್ರೆ ಲಾಭ ಆಗ್ತದ ಅನ್ನೋ ಅವ್ರಿಗೆ ತಿಳಿಸ್ಬೇಕು ಸರ್, ಯಾವ್ದು ಮಾಡಿದ್ರೆ ಲಾಭ ಆಗ್ತದ ಅಂತ. ಹಂಗಾಗಿ ನಾವು ಮದರ್ ಪ್ಲಾಂಟ್ ಮಾಡ್ಕೊಂಡು ಎಲ್ಲಾ ಟೋಟಲ್ ಆಗಿ ರೈತರು ಬಂದ್ರೆ ಪೂರ್ತಿ ಸ್ಟಾರ್ಟಿಂಗ್ ಹಿಡಿದು ಮಾರ್ಕೆಟ್ ಅವ್ರಿಗೆ ಏನ್ ಗೈಡ್ಲೈನ್ಸ್ ಬೇಕು ಎಲ್ಲ ಕೊಡ್ತೀವಿ ಸರ್. ಸಚಿನ್ ಅವರೇ, ಬಹಳ ದೊಡ್ಡ ಉದ್ಯಮವನ್ನ ತಾವು ಹಾಕೊಂಡಿದ್ದೀರಿ, ಮತ್ತೆ ನೀವು ಏನು ಯುವ ನಿಮ್ಮ ಟೈಮ್ ಇದೆ, ಇದೇ ಸಮಯದೊಳಗೆ ನೀವು ಒಂದು ದೊಡ್ಡ ಜವಾಬ್ದಾರಿಯನ್ನ ತಗೊಂಡಿದ್ದೀರಿ, ರೈತರಿಗೆ ಒಂದು ಒಳ್ಳೆ ಸೇವೆಯನ್ನ ಕೊಡ್ತಾ ಇದ್ದೀರಿ. ಈಗೇನು ನಿಮ್ಮದ ನರ್ಸರಿ ಅದ, ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕಾಗ್ತದ? 24 ತಾಸು ಕೂಡ ಬಹುಶಃ ಇದಕ್ಕೆ ಕಡಿಮೆ ಬೀಳ್ತದ, ಅದನ್ನ ನೀವು ಕಣ್ಣ ಕಣ್ಣಿಟ್ಟು ನೋಡ್ಬೇಕಾಗ್ತದ, ಬಹಳ ಎಚ್ಚರಿಕೆ ವಹಿಸಬೇಕಾಗ್ತದ, ಕಾಳಜಿ ವಹಿಸಬೇಕಾಗ್ತದ. ನೀರಾವರಿ ಇರಬಹುದು, ಸ್ಪ್ರೇಯಿಂಗ್ ಇರಬಹುದು, ಅಥವಾ ಬೇರೆ ಬೇರೆ ಚಟುವಟಿಕೆಗಳೇನು ನಾವು ಮಾಡಬೇಕಾಗ್ತದ, ಅದನ್ನ ಕಾಲಕಾಲಕ್ಕೆ ನಾವು ಮಾಡಲೇಬೇಕಾಗ್ತದ. ಇಂಥ ಒಂದು ಸಂದರ್ಭದೊಳಗೆ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನರಿಗೆ ಕೌಶಲ್ಯ ಆಧಾರಿತವಾದಂತಹ ಒಂದು ತರಬೇತಿ ಇದೆ, ಮತ್ತೆ ನಿಮಗೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದನ್ನು ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ನಿಜ ಸರ್, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ತಂದೆಯವರು ನಾ ಲಾ ಮಾಡಿದ್ದೆ ಸರ್. ಆಕ್ಚುಲಿ ಲಾ ಮಾಡಿದಾಗ ಏನಾಯ್ತ್ರಿ, ನಮ್ಮ ತಂದೆಯವರು ಹೇಳಿದ್ರಿ ಏನಂತ ಹೇಳಿದ್ರು, ನಾ ಏನ್ ಮಾಡಿದ್ದೆ ಲಾ ಮಾಡಿ ಬಂದು ಅಗ್ರಿ ಮಾಡ್ಬೇಕಂತ ಉದ್ದೇಶ ಐತ್ ಸರ್ ನನಗೆ. ನಮ್ಮ ತಂದೆಯವರು ಏನಿದ್ರು ಅಂದ್ರೆ ಅದ್ರದ್ದು ಸಬ್ಜೆಕ್ಟ್ ಬೇರೆ ಆಗ್ತದೆ, ಇದೇ ಬೇರೆ ಆಗ್ತದೆ, ಏನಾದ್ರೂ ಅದನ್ನ ಬಿಟ್ಟು ಒಕ್ಕಲ್ತನ ಮಾಡ ಅಂತ ಹೇಳಿದ್ರು. ಅವಾಗ ನಾ ಏನ್ ಮಾಡಿದೆ, ಡಿಪ್ಲೊಮಾ ಅಗ್ರಿ ಮುಗಿಸ್ಕೊಂಡೆ ಸರ್. ಡಿಪ್ಲೊಮಾ ಅಗ್ರಿ ಮುಗಿಸ್ಕೊಂಡು ನಾನು ಜಾಬ್ ಹೋಗ್ಬೇಕಂತ ಮಾಡಿದೆ. ತಂದೆಯವ್ರು ಏನ್ ಹೇಳಿದ್ರು, ಜಾಬ್ ಬೇಡ, ಜಾಬ್ ಮಾಡಿ ಏನ್ ಮಾಡ್ತೀನಿ ಅಂದ್ರೆ ಆದ್ರೂ ಎಕ್ಸ್ಪೀರಿಯನ್ಸ್ ಇರಲಿ ಅನ್ನೋ ದೇಶಕ್ಕೆ ನಾ ಜಾಬ್ ಹೋದೆ, ಯಾವ ರೀತಿ ಇರ್ತದ, ಏನ್ ಇರ್ತದ ಅಂತ ಹೇಳಿ ನೋಡ್ಕೊಕ್ಕ. ಜಾಬ್ ಮುಗಿಸಿ ಬಂದ ನಂತರ ನನಗೆ ಇಲ್ಲಿ ಉದ್ಯೋಗ ಕೊಡ್ಬೇಕು ಅನ್ನೋ ಒಂದು ಇದು ಇತ್ತು ಸರ್. ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕು, ನಾವು ಇಲ್ಲೊಂದು ಏನಾದ್ರು ಚೇಂಜಸ್ ಮಾಡಬೇಕು, ನಮ್ಮ ಏರಿಯಾ ಬಿಜಾಪುರ್ ಬೆಲ್ಟು ಅಥವಾ ಬಾಗಲಕೋಟೆ ನಾರ್ತ್ ಕರ್ನಾಟಕ ಆಯ್ತು, ಕರ್ನಾಟಕ ಆಯ್ತು, ಏನಾದ್ರು ಚೇಂಜಸ್ ಮಾಡಬೇಕು, ನಮ್ಮಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ವಿ, ನರ್ಸರಿನ ಸ್ಟಾರ್ಟ್ ಮಾಡಿದ್ವಿ ಸರ್. ನರ್ಸರಿನ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ನಮಗೆ ಸಾಕಷ್ಟು ಪ್ರಥಮ ಬಾರಿಗೆ ಲೇಬರ್ ಪ್ರಾಬ್ಲಮ್ ಇತ್ತು. ಅದಾದ ನಂತರ ನಾವು ಸಾಕಷ್ಟು ಇಲ್ಲಿ ಲೋಕಲ್ ಲೇಬರ್ಗೆ ಒತ್ತು ಕೊಟ್ಟಿವಿ ಸರ್, ಯಾಕಂದ್ರೆ ಇಲ್ಲಿವರೆಗೆ ಕೆಲಸ ಸಿಗಲಿ. ಈ ಸದ್ಯಕ್ಕೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಒಂದು 25-30 ಲೇಬರ್ ಅನ್ನ ಕಂಟಿನ್ಯೂ ಆಗಿ ಕೆಲಸ ಕೊಡ್ತಿದ್ವಿ ಸರ್. ಮತ್ತೆ ಅದೇ ರೀತಿಯಾಗಿ ಗುಣಮಟ್ಟದ ಸಸಿಗಳಿಗೂ ಕೂಡ ಗಮನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಸಸಿ ಅಂದ್ರೆ ಒಂದು ಮಗು ಇದ್ದಂಗೆ ಸರ್, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅದು. ಯಾಕಂದ್ರೆ ಮಣ್ಣು ಕಡಿಮೆ ಮಣ್ಣು ಇರೋದ್ರಿಂದ, ಬ್ಯಾಗಲ್ಲಿ ಇರೋದ್ರಿಂದ ಅದು 6-7 ತಾಸದಾಗ ನೀರು ಕಡಿಮೆ ಆದರೂ ಒಣಗಿ ಹೋಗೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಂದು ಸಸಿ ಅಂದ್ರೆ ಈಗ 15 ಲಕ್ಷ ಸಸಿ ಮಾಡಿದೀವಿ ಅಂದ್ರೆ 15 ಲಕ್ಷ ಮಕ್ಳು ಇದ್ದಂಗೆ ಸರ್ ನಮಗೆ. ಅವನ್ನೆಲ್ಲ ನಾವು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಅದನ್ನ 24/7 ನಾವು ನೋಡ್ಕೋತಾನೆ ಇರಬೇಕಾಗ್ತದೆ. ಒಮ್ಮೆ ರಾತ್ರಿ ನೀರು ಬಿಡಬೇಕಾಗ್ತದೆ, ಯಾಕಂದ್ರೆ ಲೇಬರ್ ಅಷ್ಟೇ ನಮಗೆ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಇನ್ನೊಂದು ಮೇನ್ ನಮ್ಮ ಮನೆಯವರು ಯಾವ ರೀತಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಅದರ ಮೇಲೂ ಕೂಡ ಹೋಗ್ತದೆ ಸರ್. ಯಾಕಂದ್ರೆ ಮನೆಯವರು ಕೂಡ, ತಂದೆಯವರು ಕೂಡ ಆಗಲಿ, ತಾಯಿಯವರು ಕೂಡ ಆಗಲಿ, ಅದೇ ರೀತಿಯಾಗಿ ತಂದೆಯವರು ಕೂಡ ನಮಗೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಸರ್. ಹಿಂದೆ ಒಬ್ಬ ಯಾವ ಗುರು ಇರಬೇಕಂತ ಹೇಳ್ತಾರೆ ಸರ್, ಹಂಗ ತಂದೆಯವರು ನಮಗೆ ಗುರುವಾಗಿ ಹಿಂದೆ ನಿಂತಾರೆ ಸರ್. ಯಾವುದೇ ಒಂದು ವ್ಯಕ್ತಿ ಒಂದು ಏನಾದರೂ ಸಾಧನೆ ಮಾಡಬೇಕಂದ್ರೆ ಅವ್ರ ಮನೆಯವರು ಕೂಡ ಅಷ್ಟೇ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ನಮ್ಮ ತಂದೆಯವರು ಅದೇ ಮುಖ್ಯ ಪಾತ್ರವನ್ನು ನಮ್ಗೆ ಬೆನ್ನಿಂದ ಎಲ್ಲೇ ನಿಂತರೂ ಕೂಡ, ಎಲ್ಲೇ ಸ್ಟ್ರಕ್ ಆಗಿ ನಿಂತರೂ ಕೂಡ ನಮ್ಮ ತಂದೆಯವರು ನಮಗೆ ಹೋಗ್ರಿ, ಈ ದಾರಿ ಹೋಗ್ರಿ ಅಂತೇಳಿ. ಯಾರೇ ತಂದೆ ಆಗಲಿ, ಈಗ ನಾವು ಏನೋ ಒಂದು ಉದ್ಯೋಗ ಮಾಡಬೇಕಂದ್ರೆ ಯಾರೇ ಮನೆಯವರು ಅವ್ರು ಏನೋ ಒಂದು ಹೆಜ್ಜೆ ಮುಂದಿಟ್ಟು ಏನೋ ಹೋಗ್ತಾರಂದ್ರೆ ಅವ್ರಿಗೆ ಸಹಾಯ ಮಾಡ್ರಿ, ಎಲ್ಲಿ ತಪ್ಪಿದ್ರು ಹೇಳುತ್ತಾ ಬರ್ರಿ. ಅದನ್ನ ಬಿಟ್ಟು ನೀವು ಏನೋ ಒಂದು ಮಾಡಕ್ ಹೋಗಿ ಅದ್ನಾಕೆ ಮಾಡಿದ್ವಿ ಇದ್ನಾಕೆ ಮಾಡಿದ್ವಿ ಅನ್ನೋಕ್ಕಿಂತ ಎಲ್ಲಿ ತಪ್ಪಿದ್ರು ಹೇಳ್ಕೊತಾ ಹೋದ ನಮ್ಮ ತಂದೆಯವರು ಅದೇ ರೀತಿ ಮಾಡಿದ್ರು. ಮತ್ತೆ ಸೋಮನಾಥ್ ಬಿರಾದರ್ ಅಂತ ಹೇಳಿ ನಮ್ಮ ಅಣ್ಣ ಆಗ್ಬೇಕು, ಅವರೂ ಕೂಡ ನಮಗೆ ಅದೇ ರೀತಿ ಸಪೋರ್ಟ್ ಅನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಯಾಕಂದ್ರೆ ಸ್ವಂತ ಮಕ್ಕಳ ತಮ್ಮನ ರೀತಿಯಲ್ಲಿ ಸಪೋರ್ಟ್ ಅನ್ನ ಮಾಡ್ತಿ ಹೋಗ್ತಿದ್ದಾರೆ ಸರ್. ತಾವು ಕೃಷಿ ಡಿಪ್ಲೊಮಾ ಮಾಡಿಕೊಂಡು ಇಂಥ ಒಂದು ಉದ್ಯಮವನ್ನ ಶುರು ಮಾಡಿದ್ದೀರಿ, ಬೇರೆ ನಿಮ್ಮ ಸಹಪಾಠಿಗಳು ಸಹಿತ ಯಾರು ಕೃಷಿ ಓದಿದ್ದಾರೆ, ಕೃಷಿ ಡಿಪ್ಲೊಮಾ ಮಾಡಿದ್ದಾರೆ, ಅವರು ಕೂಡ ಇಂಥ ಒಂದು ಬಿಸ್ನೆಸ್ ಶುರು ಮಾಡಬಹುದಲ್ಲ. ಅಂದ್ರೆ ಇಂಥ ಒಂದು ಉದ್ಯಮ ಶುರು ಮಾಡಿದ್ರೆ ತಾವು ಹೇಳದಂಗ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹದ್ದು, ಆಮೇಲೆ ಬೇರೆಯವರಿಗೆ ಕೂಡ ಒಂದು ನೌಕರಿ ಕೊಡುವಂತಹದ್ದು ಕೆಲಸ ಅವರಿಂದ ಆಗ್ತದೆ. ನಿಮ್ಮ ಒಂದು ಸಲಹೆ ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಅಥವಾ ಯುವ ಮಿತ್ರರಿಗೆ ಏನದ ಅಂತೀರಿ? BSc ಅಗ್ರಿ, MSc ಅಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಎಲ್ಲರೂ ಜಾಬಿಗೆ ಹೋಗಕ್ ಪ್ರಯತ್ನ ಮಾಡ್ತಾರೆ ಸರ್. ಯಾಕಂದ್ರೆ ಅಗ್ರಿ ಫೀಲ್ಡ್ ಅಲ್ಲಿ ಬಂದಾಗ ನಾವು ಒಂದು ಜಾಬ್ ಅಲ್ಲಿ ನಾವು ಥೆರಾಟಿಕಲ್ ಏನು ಕಲ್ತಿದ್ರು ಕೂಡ ಅದು ನಮಗೆ ಇಲ್ಲಿ ರೈತರ ಹಂತಿಲಿ ಬಂದಾಗ ಅದು ಪ್ರಾಕ್ಟಿಕಲ್ ಆಗಿ ಬೇರೆನೇ ಇರ್ತದೆ ಸರ್. ಹಾಗಾಗಿ ನಾವು ಅವ್ರು ರೈತರು ಕೂಡ ಇನ್ವಾಲ್ವ್ ಆಗಬೇಕಾಗ್ತದೆ. ಈಗ ಸಾಕಷ್ಟು ನನ್ನ ಜೊತೆ ಬಂದ ಸಹಪಾಠಿಗಳು ಸಾಕಷ್ಟು ಜನ ಜಾಬ್ ಮಾಡ್ತಿದ್ದಾರೆ, ಇನ್ನೂ ಕೂಡ ಅವರು ಒಂದು 15,000, 20,000, 50,000 ಸ್ಯಾಲರಿಯಲ್ಲೇ ಇದ್ದಾರೆ ಸರ್. ನಮ್ದು ಈ ಯಾಕಂದ್ರೆ ಈಗ ಜಾಬ್ ಮಾಡ್ಕೋತ ಹೋದಾಗ ನಮ್ಗ ಅವ್ರ ಕೊಟ್ಟಷ್ಟೇ ತಗೋಬೇಕು, ನಮ್ಗ ಅವ್ರು ಹೇಳಿದಷ್ಟೇ ಮಾಡ್ಬೇಕು. ಹಾಗಾಗಿ ನಾವು ಕಲ್ತಿದ್ದೇ ಅಗ್ರಿಕಲ್ಚರ್ ಇದ್ದಾಗ ನಮ್ಮ ರೈತರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಯಾರೇ ಆಗಲಿ, ಯಾರೇ ಅಗ್ರಿಕಲ್ಚರ್ ಆಗಲಿ, ನಮ್ಮ ಸಹಪಾಠಿಗಳು ಕೂಡ ಹೇಳ್ತಿರ್ತಾರೆ ಸರ್ ಈಗ ಈಗ ಬರ್ಬೇಕ್ರಿ ನಿಮಂಗೆ ಮಾಡ್ಬೇಕಾಗ್ಯದ, ನಾವೆಲ್ಲ ಈ ಜಾಬ್ ಬಿಡಬೇಕಾಗ್ಯದ ಅನ್ನೋ ಉದ್ದೇಶ ಐತ್ ಸರ್. ಆದರೆ ಹಿಂದೆ ಮನೆಯವರು ಕೂಡ ಅವರಿಗೆ ಹಂಗೆ ಸಪೋರ್ಟ್ ಮಾಡ್ಬೇಕಾಗ್ತದೆ, ನಮ್ಮ ತಂದೆಯವರು ಕೂಡ ಸಪೋರ್ಟ್ ಮಾಡಿದ್ರು, ಅದು ಕೂಡ ನಮ್ಗೆ ದೊಡ್ಡ ಅನುಕೂಲ ಆಗಿದೆ ಸರ್. ಮತ್ತೆ ಅದೇ ರೀತಿಯಾಗಿ ಯಾರೇ ಆಗಲಿ ಈಗ ಒಕ್ಕಲ್ತನ ಮಾಡ್ಬೇಕಂದ್ರೆ ಕಲ್ತಾ ಬರ್ಬೇಕಂತೇನಿಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಏನದ ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಒಂದು ಯಾವುದೇ ಒಂದು ಮುಂದೆ ಹೆಜ್ಜೆ ಇಡಬೇಕಂದ್ರೆ ನೀವು ಯಾರು ಹತ್ತು ತಿಂಗಳಲ್ಲಿ ಮಾಡಿರ್ತಾರೆ, ಹತ್ತು ತಿಂಗಳಲ್ಲಿ ವಿಸಿಟ್ ಮಾಡಿ ಬಂದು ಮಾಡ್ಬೇಕು ಸರ್. ನಾವು ಯಾರೇ ರೈತರು ಬಂದು ನಮ್ಮಲ್ಲಿ ಕೇಳ್ತಾರೆ ಸರ್ ಯಾವ್ದು ಮಾಡಬೇಕು ಏನು ಮಾಡ್ಬೇಕು ಅಂತೇಳಿ, ಸಾಕಷ್ಟು ರೈತರಿಗೆ ಹೇಳ್ತೀವಿ ಸರ್. ನಾವು ಏನಂತ ಹೇಳ್ತೀವಿ, ಅಲ್ಲಿ ಹೋಗ್ರಿ, ಆ ರೈತರು ಮಾಡಿದ್ದಾರೆ, ಅವ್ರು ಯಾವ ರೀತಿ ಮಾಡಿದ್ದಾರೆ ಪ್ರಾಕ್ಟಿಕಲ್ ಆಗಿ ನೋಡ್ರಿ, ಅವ್ರು ಎಷ್ಟು ಲಾಭ ತಗೊಂಡಿದ್ದಾರೆ, ಏನೇನು ಕಷ್ಟಗಳಿದಾವ ಅವ್ರ ಅಂತೇಳಿ ಕೇಳ್ರಿ, ಕೇಳಿ ನೀವು ಮಾಡ್ರಿ ಅಂತ ಹೇಳ್ತೀವಿ ಸರ್. ಯಾಕಂದ್ರೆ ನಾವು ಹೇಳೋದೆ ಬೇರೆ ಆಗ್ತದೆ, ಅಲ್ಲಿ ಪ್ರಾಕ್ಟಿಕಲ್ ಆಗಿ ಇರೋದೇ ಬೇರೆ ಆಗ್ತದೆ. ಹಾಗಾಗಿ ರೈತರಿಗೂ ಕೂಡ ಅದನ್ನೇ ಹೇಳ್ತೀವಿ, ನಾವು ನಮ್ಮ ಸಹಪಾಠಿಗಳಿಗೂ ಕೂಡ ಅದನ್ನೇ ಹೇಳ್ತೀನಿ ಸರ್. ನಾನೀಗ ನೌಕರಿ ಬಿಡ್ರಿ, ಯಾಕಂದ್ರೆ ರೈತರಿಗೊಂದು ಅನುಕೂಲ ಆಗೋದು ಏನೋ ಒಂದು ಮಾಡ್ರಿ. ನನಗೊಂದು ಖುಷಿ ಐತೆ ಸರ್, ಈ ವರ್ಷ ಏನೇ ಇಲ್ಲ ಅಂದ್ರೂ ಒಂದು 20 ಲಕ್ಷ ಸಸಿಗಳನ್ನ ಕೊಟ್ಟಿದ್ದೆ, 20 ಲಕ್ಷ ಜೀವಗಳನ್ನ ಕೊಟ್ಟಷ್ಟು ನನಗೆ ಖುಷಿ ಐತೆ ಸರ್. ಸಚಿನ್ ಅವರೇ, ಬಹಳ ಅದ್ಭುತವಾದಂತಹ ಒಂದು ಕಾರ್ಯವನ್ನು ತಾವು ಮಾಡಿದ್ದೀರಿ. ಯಾಕಪ್ಪ ಅಂತಂದ್ರೆ ಈ ಭಾಗದೊಳಗೆ ಏನು ರೈತರಿಗೆ ಬೇಕಾಗಿತ್ತು ಅಂತಹ ಒಂದು ಉದ್ಯಮವನ್ನ ತಾವು ಶುರು ಮಾಡಿದ್ದೀರಿ. ಸಸಿಗಳು ಬೇಕಾಗಿದ್ದು, ಒಳ್ಳೆ ಸಸಿಗಳು ನಮ್ಮ ರೈತರಿಗೆ, ಅವುಗಳನ್ನ ಪೂರೈಕೆ ಮಾಡೋದ್ರ ಕಡೆ ತಾವು ತಮ್ಮದೇ ಆದಂತಹ ಒಂದು ಇದು ಹೈಟೆಕ್ ನರ್ಸರಿ ಶುರು ಮಾಡಿ ರೈತರ ಒಂದು ಚಿಂತೆಯನ್ನ ಕಳೆದಿದ್ದೀರಿ. ಎಷ್ಟು ಜನ ತಮ್ಮ ಲೆಕ್ಕದ ಪ್ರಕಾರ ಈ ಭಾಗದೊಳಗೆ ಬದಲಾವಣೆ ಆಗಿದ್ದಾರೆ, ಅವರಿಗೆ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಸಾಕಷ್ಟು ಜನ ಸರ್ ರೈತರು ಈ ನಮ್ಮ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಹೆಚ್ಚು ಕಡಿಮೆ ಒಂದು 50-70 ಸಸಿಗಳನ್ನ ನಾವು ನಂಬಿದ್ದೇವೆ ಒಂದು ಡಿಸ್ಟಿಕ್ ಅಲ್ಲಿ. ಸಾಕಷ್ಟು ಆಲ್ ಓವರ್ ಕರ್ನಾಟಕ, ಔಟ್ ಆಫ್ ಸ್ಟೇಟ್ ಸಹಿತ ಕೊಡಕ್ ಸ್ಟಾರ್ಟ್ ಮಾಡಿದೀವಿ ಸರ್. ಈ ಸರಿ ಸದ್ಯ ಮಹಾರಾಷ್ಟ್ರ ಕೂಡ ಕೊಡಕ್ ಸ್ಟಾರ್ಟ್ ಮಾಡಿದ್ದೀವಿ, ಹೈದರಾಬಾದು ಮತ್ತೆ ತಮಿಳುನಾಡು ಆ ಕಡೆ ಎಲ್ಲ ಕೂಡ ಸಸಿಗಳನ್ನ ನಾವು ವಿತರಣೆ ಕೂಡ ಮಾಡಿದ್ದೀವಿ ಸರ್. ಯಾಕಂದ್ರೆ ನಾವು ಒಂದೇ ಜಾಗ ಸೀಮಿತ ಮಾಡ್ಕೋಕ್ಕಿಂತ ಮೈಸೂರು, ತುಮಕೂರು ಈ ಬೆಲ್ಟ್ಗಳಲ್ಲೆಲ್ಲ ಕೂಡ ಸಸಿಗಳನ್ನ ಕೊಡಕ್ ಪ್ರಾರಂಭ ಮಾಡಿದೀವಿ ಸರ್. ಆದ್ರೆ ನಮ್ಗೆ ಟ್ರಾನ್ಸ್ಪೋರ್ಟ್ ಕೂಡ ಜಾಸ್ತಿ ಬರ್ತದೆ, ಯಾಕಂದ್ರೆ ದೂರ ಆಗೋದ್ರಿಂದ ಅಲ್ಲಿ ಕೆಲವೊಂದಿಷ್ಟು ರೈತರ ಹತ್ರ ಇಳಿಸಿರ್ತೀವಿ, ಅದು ಅಲ್ಲಿ ಡಿಸ್ಪ್ಯಾಚ್ ಕೂಡ ಮಾಡ್ತೀವಿ. ಯಾಕಂದ್ರೆ ಚಿತ್ರದುರ್ಗ, ಹೊಸದುರ್ಗ ಈ ಬೆಲ್ಟ್ ಅಲ್ಲಿ ಏನಿರುತ್ತೆ ಸರ್, ಯಾವ ಬೆಲ್ಟ್ ಅಲ್ಲಿ ಯಾವ ಬೆಳೆಗಳನ್ನ ಜಾಸ್ತಿ ಮಾಡ್ತಾರೋ ಅದ್ರ ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸರ್. ಅವ್ರಿಗೆ ಹೇಳ್ತೀವಿ ಯಾವ ರೀತಿ ಮಾಡೋದು, ಏನ್ ಮಾಡೋದು ಅಂತೇಳಿ. ಯಾಕಂದ್ರೆ ಈಗ ಹೊಸದುರ್ಗ, ಚಿತ್ರದುರ್ಗ, ಹಗರಿಬೊಮ್ಮನಹಳ್ಳಿ ಆ ಬೆಲ್ಟ್ ಅಲ್ಲಿ ಏನ್ ಮಾಡ್ತಾರೆ, ದಾಳಿಂಬೆ ಜಾಸ್ತಿ ಬೆಳೀತಾರೆ ಸರ್. ಅವ್ರು ದಾಳಿಂಬೆ ರೈತರು ಬೆಳೆಯೋರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ವಿಲ್ಟು ಈ ಸಮಸ್ಯೆಗಳು ಬರೋದ್ರಿಂದ ಏನಾಗ್ತಿದೆ, ಆ ದಾಳಿಂಬೆ ಬಿಟ್ಟು ಬೇರೆ ಕಡೆಗೆ ವಾಲ್ಬೇಕಂತೇಳಿ ಹೊಂಟಿದ್ದಾರೆ ಸರ್. ಯಾಕಂದ್ರೆ ದಾಳಿಂಬೆ ಬೇಡ ನಮ್ಗೆ, ಬೇರೆ ಬೆಳೆ ಮಾಡ್ಬೇಕಂತೇಳಿ. ಅಂತವ್ರಿಗೆ ಸಾಕಷ್ಟು ಸಜೆಷನ್ ಕೊಡ್ತಿದ್ದೀವಿ, ಅಂಜೂರು ಕೂಡ ಮಾಡ್ತಿದ್ದಾರೆ, ಇದೇ ರೀತಿ ಸೀತಾಫಲು, ಪೇರು, ಈ ರೀತಿ ಕೆಲವೊಂದಿಷ್ಟು ರೈತರಿಗೆ ಕೂಡ ಗೈಡ್ಲೈನ್ಸ್ ಮಾಡ್ತಿದ್ದೀವಿ ಸರ್. ಸಚಿನ್ ಅವರೇ, ನಮ್ಮ ರೈತರಿಗೆ ಏನಾದರೂ ಸಲಹೆ ಸೂಚನೆ ಬೇಕು ಅಂತಂದ್ರೆ ತಾವು ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೀವಿ ಸರ್. ನಮ್ಮ ನರ್ಸರಿ ಇರೋದು ಕೋಲಾರದಿಂದ 10 ಕಿಲೋಮೀಟರ್, ಬಿಜಾಪುರ ಟು ಬಾಗಲಕೋಟೆ ಮೇನ್ ಹೈವೇ ಕದ ಕುಬ್ಬಕಡ್ಡಿ ಕ್ರಾಸ್ ಅಂತೇಳಿ ಬರ್ತದೆ ಸರ್. ನೀವು ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡೋರು ಕೂಡ ವಿಸಿಟ್ ಕೂಡ ಮಾಡಿ ನೋಡ್ಕೊಂಡು ಸಸಿಗಳನ್ನ ಒಯ್ಬೋದು. ನನ್ನ ನಂಬರ್ ಹೇಳ್ಬೇಕಂದ್ರೆ 8618633 833. ಇನ್ನೊಂದ್ಸರಿ ಹೇಳಿ ಸರ್, 8618633 ಸರ್. ಆತ್ಮೀಯರೆ, ಈಗೇನು ಸಚಿನ್ ಬಾಲ್ಗೊಂಡ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8618633333 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ನರ್ಸರಿ ಬಗ್ಗೆ ಆಗ್ಲಿ, ಸಸಿಗಳ ಬಗ್ಗೆ ಆಗ್ಲಿ, ಅಥವಾ ನಿಮಗ ಏನು ಈ ಹೈಟೆಕ್ ಕೃಷಿ ಉದ್ಯಮ ಏನದ ಅದ್ರ ಬಗ್ಗೆ ಕೂಡ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಸಚಿನ್ ಬಾಲ್ಗೊಂಡ್ ಅವರೇ, ತಮ್ಮ ಅನುಭವಗಳನ್ನ ಕೇಳಿ ಸಂತೋಷ ಆಯ್ತು, ತಮ್ಮ ಒಂದು ಸಾಧನೆಯನ್ನ ನೋಡಿ ಬಹಳ ಸಂತೋಷ ಆಯ್ತು. ಮತ್ತ ಈ ಏನು ಮಾತುಗಳದಾವ ನಿಮ್ಮ, ನಮ್ಮ ಎಲ್ಲ ಯುವ ಕೃಷಿಕರಿಗೆ ಪ್ರೇರಣೆ ಆಗ್ಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಭಾಗದೊಳಗ ಇನ್ನೂ ಸಾಕಷ್ಟು ಬೆಳವಣಿಗೆಯಾಗಿ ನಿಮ್ಮ ಏನು ಕನಸದ ಅದು ಕೂಡ ಪೂರ್ಣ ಆಗ್ಲಿ, ಇನ್ನೂ ಹೆಚ್ಚಿನ ಯುವ ರೈತರು ಈ ಕಡೆಗೆ ಬಂದು ತಮ್ಮ ಬಾಳನ್ನ ಫಲಪ್ರದ ಮಾಡಿಕೊಳ್ಳಿ, ಯಶಸ್ವಿಯಾಗಿ ಮಾಡಿಕೊಳ್ಳಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಹೈಟೆಕ್ ನರ್ಸರಿಯ ಅನುಭವ ಕುರಿತು ಕೊಲ್ಹಾರ ತಾಲೂಕು ಕುಪ್ಪಕಡ್ಡಿ ಗ್ರಾಮದ ಸಚಿನ್ ಬಾಲ್ಗೊಂಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಸ್ ರುಳಿ. ಪಾಪಾ ಹಮೇಶಾ ಕಹತೆ, ಯಾ ತೋ ಭೀಡ್ ಮೇ ಖೋ ಜಾವ್ ಯಾ ನಂಬರ್ ಏಕ್ ಹೋ ಜಾವ್. ಮುಜೆ ನಂಬರ್ ಏಕ್ ಬನಾನೆ ಕೆ ಲಿಯೆ ಉನ್ಹೋನೆ ಅಪ್ನಿ ಖ್ವಾಹಿಶೋ ಕೋ ನಂಬರ್ ದೋ ಪರ್ ರಖಾ. ಕಭಿ ಸಮಝೌತಾ ನೀ ಕಿಯಾ. ಆಜ್ ಮೇ ಉನ್ಕೆ ಲಿಯೆ ಘರ್ ಬನ್ವಾ ರಹಾ ಹೂನ್. ಔರ್ ಅಬ್ ಬಾರಿ ಮೇರಿ ಹೈ ಸಮಝೌತಾ ನಾ ಕರ್ನೆ ಕಿ, ಕ್ಯೂಂಕಿ ಘರ್ ಜಿಂದಗಿ ಮೇ ಸಿರ್ಫ್ ಏಕ್ ಹೀ ಬಾರ್ ಬನ್ತಾ ಹೈ.

ಪರಿ ಬಸೋ ಯಾರೋ ಜಲಕಾಗು ಮಠದಲ್ಲಿ ಮಠದಲ್ಲಿ ಮಠದ ಬಾಗಿಲೆಯಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲೋ ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲೆಯಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲು ಕಟದ ರುದ್ರಾಕ್ಷಿ ಕದೆಯಲ್ಲಿ ಉತ್ತೂರ ಬಸಯ ದಾರಿರುವ ಸ್ಥಳವೆಲ್ಲೋ ಕಟದ ರುದ್ರಾಕ್ಷಿ ಕದವೆಲ್ಲೋ ಉತ್ತೂರ ಬಸಯ ದಾರಿರುವ ಸ್ಥಳವೆಲ್ಲೋ ಮಕ್ಕಳ ಬೇಡವರು ಉತ್ತೂರಿಗೆ ಬರೆಯುವ ಹೊಯ್ದಂಡಿರುವ ಮಠದಾಗು ಮಕ್ಕಳ ಬೇಡವರು ಉತ್ತೂರಿಗೆ ಬರೆಯುವ ಹೊಯ್ದಂಡಿಲಿರುವ ಮಠದಾಗು ಹೊಯ್ದಂಡಿಲಿರುವ ಮಠದಾಗ ಬಸೈ ಮುತ್ಯರ ಮಕ್ಕಳ